ಮಡಿಕೇರಿ ಸುತ್ತಮುತ್ತನೇ ಮಾಡಿದ್ವಿ. ಅಶೋಕ ಪ್ಲಾಂಟೇಶನ್ಸ್ ಅಂತ ಏನು ತೋಟ ಇದೆ ಅದು ಮಡಿಕೇರಿ ಹತ್ತಿರನೇ ಇದೆ, ಎತ್ತರ ಪ್ರದೇಶದಲ್ಲಿ. ಮೆಣಸು ಕಡಿಮೆ ಬರ್ತಾ ಇತ್ತು, ಗಿಡಗಳಿದ್ವು, ಮೆಣಸು ಬರ್ತಾ ಇರಲಿಲ್ಲ. ತೋಟದಲ್ಲಿ ಒಂದು ನೀರಾವರಿ ವ್ಯವಸ್ಥೆನೇ ಇತ್ತು, ಕೆಲಸಗಾರರು ಇದ್ರು. ಆದ್ರಿಂದ ಆ ತೋಟದಲ್ಲಿ ಪ್ರಯೋಗವನ್ನ ಶುರು ಮಾಡಿದ್ವಿ. ಅಲ್ಲಿ ಏನೇನಾಗುತ್ತೆ ಅಂತ ಮೊದಲನೇ ವರ್ಷ ತಿಳ್ಕೊಳ್ಲಿಕ್ಕೆ ಶುರು ಮಾಡಿದ್ವಿ. ಜುಲೈನಲ್ಲಿ ಅಥವಾ ಆಗಸ್ಟ್ನಲ್ಲಿ ಹೂವು ಬರ್ತಾ ಇತ್ತು, ಬಂದಿದ್ದೆಲ್ಲ ಬಿದ್ದೋಗ್ಬಿಡುತ್ತೆ. ಜೊತೆಗೆ ಎರಡನೇ ಸಮಸ್ಯೆ ಆಗೋದು ಎಲೆ ಚುಕ್ಕೆ ರೋಗ ಜುಲೈನಲ್ಲಿ ಬರ್ತಾ ಇತ್ತು, ಅದು ಒಂದು ಕಾರಣ. ಆ ಕೊತ್ತು ಅಥವಾ ಹೂವು ಬಿದ್ದೋಗ್ಲಿಕ್ಕೆ ಅಥವಾ ಹೊಸ ಎಲೆಗಳು ಬಿದ್ದೋಗ್ಲಿಕ್ಕೆ ಏನಕ್ಕೋಸ್ಕರ ಬಿದ್ದೋಗುತ್ತೆ ಅಂತ ನಾವು ಹುಡುಕಿದಾಗ ಜುಲೈನಲ್ಲಿ ಬಂದಂತ ಹೂವಿನಲ್ಲಿ ಕಾಳಾಗ್ಲಿಕ್ಕೆ ಹೆಣ್ಣು ಇರಬೇಕು, ಅದು ಇತ್ತು. ಗಂಡು ಬರ್ತಾ ಇರಲಿಲ್ಲ. ಅವಾಗ ನಾವ್ ಅನ್ಕೊಂಡ್ವಿ ಇದು ಪಾಲಿನೇಷನ್ ಫೇಲ್ಯೂರ್ ಇಂದ ಬಿದ್ದೋಗ್ತಾ ಇದೆ ಅನ್ನೋದು ಮುಖ್ಯ ಕಾರಣ ಆಯ್ತು. ಎರಡನೇದು ಎಲೆ ಚುಕ್ಕೆ ರೋಗದಿಂದ ಬಿದ್ದೋಗುತ್ತೆ. ಈ ಸಮಸ್ಯೆಗೆ ಏನನ್ನ ಉತ್ತರ ಮಾಡಬಹುದು ಅಂತ ನಾವು ಹುಡುಕೊಂಡು ಹೋದಾಗ ನಮಗೆ ಅರಿವು ಬಂದಿದ್ದು ಎಲ್ಲಿ ಬೇಗ ನೀರಾವರಿ ಕೊಡ್ತಾರೆ ಅಂದ್ರೆ ಎತ್ತರ ಪ್ರದೇಶದಲ್ಲಿರುವಂತಹ ರಬಸ್ಟಾ ತೋಟಗಳಲ್ಲಿ ನೀರಾವರಿಯನ್ನ ಕೊಡ್ತಾರೆ. ಅಲ್ಲಿ ಆದಷ್ಟು ಬೇಗ ಹೂವು ಬಂದು ಸ್ವಲ್ಪ ಮಟ್ಟಿಗೆ ಬೆಳೆಯನ್ನ ಕುಯ್ತಾ ಇದ್ರು. ಅದು ಇನ್ಫಾರ್ಮೇಶನ್ ಸಿಕ್ಕಿದ್ರಿಂದ ನಾವು ಆವಾಗ ಏನ್ ಮಾಡಿದ್ವಿ ಅಂದ್ರೆ ರಬಸ್ಟಾ ತೋಟಗಳನ್ನ ನೋಡಿದಾಗ ನೆರಳು ಕಡಿಮೆ ಇರುತ್ತೆ, ಬೆಳಕು ಚೆನ್ನಾಗಿ ಬಿಡುತ್ತೆ, ಅದ್ರ ಜೊತೆಗೆ ಅವರು ನೀರಾವರಿಯನ್ನ ಕೊಡ್ತಾ ಇರೋದ್ರಿಂದ ಆ ಪ್ರದೇಶಗಳಲ್ಲಿ ರಬಸ್ಟಾ ತೋಟ ಇರೋದ್ ಕಡೆ ಇರೋ ಬಳ್ಳಿಗಳಲ್ಲಿ ಮೆಣಸು ಬರ್ತಾ ಇತ್ತು. ಅದನ್ನ ನೋಡಿದಾಗ ಬೆಳಕನ್ನ ತೆಗೆದು ನೀರಾವರಿಯನ್ನ ಮಾಡಿದ್ರೆ ಎತ್ತರ ಪ್ರದೇಶಗಳಲ್ಲಿ ಎಲ್ಲಿ ಮೆಣಸು ಬಿದ್ದೋಗ್ಬಿಡುತ್ತೆ ಅಲ್ಲಿ ಅದನ್ನ ನಿಲ್ಲಿಸಬಹುದು ಅಂತ ಗೊತ್ತಾಯ್ತು. ಆ ಪ್ರಯೋಗದಲ್ಲಿ ಒಬ್ಬ ರೈತ 2-3 ಟನ್ ಕುಯ್ತಿದ್ದನ್ನ 16 ಟನ್ ಮೆಣಸು ಗಂಟ ಕುಯಿಸಿ ತೋರಿಸಿದ್ವಿ. ಹಿಂದೆನೆ 1998 ಇದನ್ನ ಮಡಿಕೇರಿ ಹತ್ರ ಅಶೋಕ ಪ್ಲಾಂಟೇಶನ್ ಅಲ್ಲಿ ಮಾಡಿದ್ದೇವೆ. ಅನಂತರ ಸ್ಯಾಂಡಲ್ ಕಾರ್ಡ್ ಎಸ್ಟೇಟ್ ಸುದ ಎತ್ತರ ಪ್ರದೇಶದಲ್ಲಿ ಬರುತ್ತೆ, ಅಲ್ಲಿನೂ ಸುದ ಮಿಸ್ಟ್ ಬಂದು ಪೇಪರ್ ಬಿದ್ದೋಗುತ್ತೆ, ಅಲ್ಲಿನೂ ಮಾಡಿದ್ದಾವೆ. ಹೊಸಕೇರಿ ಅಂತ ಹೇಳಿ ಮರಗೋಡ್ ಹತ್ರ ಒಂದು ತೋಟದಲ್ಲಿ ಮಿಸ್ಟ್ ಬಂದ್ ಬಿದ್ದುವಂತ ತೋಟಗಳಲ್ಲಿ ಇದನ್ನ ನಾವು ಬೇಗ ನೆರಳನ್ನು ತೆಗೆಸಿ ನೀರನ್ನ ಕೊಟ್ಟಾಗ ಎತ್ತರ ಪ್ರದೇಶದಲ್ಲಿ ಇರುವ ಬಳ್ಳಿಗಳಿಂದ ಮೆಣಸನ್ನ ಬರೆಸಬಹುದು ಅಂತ ನಾವು ಹಿಂದೆನೆ ತೋರಿಸಿದ್ದೇವೆ. ಕಾವೇರಿ ಎಸ್ಟೇಟ್ ಅಂತ ಇದೆ ಸೋಮಾರ್ಪೇಟೆ ರೋಡ್ ಅಲ್ಲಿ, ಜಸ್ಟ್ ಇಳಿದ ತಕ್ಷಣ ತೋಟ ಇದೆ. ಅಲ್ಲಿ ಅವರು 10 ಎಕರೆಯಲ್ಲಿ 1-2 ಟನ್ ಕುಯ್ತಾ ಇದ್ರು. ಆ ತೋಟ ಲಾಸ್ ಆಗ್ತಾ ಇದೆ ಸರ್, ವರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ಮೆಣಸು ಇಳುವರಿ ಜಾಸ್ತಿ ಆದ್ರೆ ಖರ್ಚಾಗಿದ್ದ ಹಣ ಹಿಂದೆ ಬರುತ್ತೆ ಮತ್ತೆ ಲಾಭದಾಯಕ ಆಗುತ್ತೆ ಅಂದಾಗ ಹೌದಲ್ವಾ, ಯಾವ ಅರಬಿಕ ಕುಯ್ದ ತಕ್ಷಣನೇ ನೆರಳನ್ನ ತೆಗೆಸ್ಬಿಟ್ಟು ಮಾರ್ಚ್ ನಲ್ಲಿ 15 ದಿನಕ್ಕೆ ಒಂದು ಸಾರಿ 50-60 ಲೀಟರ್ ಅಷ್ಟು ನೀರಾವರಿಯನ್ನ ಮೆಣಸು ಗಿಡಕ್ಕೆ ಕೊಟ್ರೆ ಮೇನಲ್ಲೇ ಹೂವು ಆಗಿ ಕಾಯಿ ಕಟ್ಟಿತು. ಅದನ್ನ ನೋಡಿದ ತಕ್ಷಣ ಅವರಿಗೆ ಬೇಗ ನೆರಳನ್ನ ತೆಗೆದು ಅದಕ್ಕೆ ಬಿಸಿಲನ್ನ ಬೆಳೆಸಿದ್ರೆ ಸ್ವಲ್ಪ ಗಿಡ ಬಾಡುತ್ತೆ. ಆನಂತರ ನಾವು ಮಾರ್ಚ್ 15 ಮೇಲೆ ನೀರನ್ನ ಕೊಟ್ರೆ ಮತ್ತು 45-50 ದಿನದೊಳಗೆ ಹೂವು ಬರ್ಲಿಕ್ಕೆ ಶುರು ಆಗುತ್ತೆ, ಬಂದು ಸೆಟ್ ಆಗ್ಲಿಕ್ಕೆ ಶುರುವಾಗಿ ಜೂನ್ 15 ಇಡೀ ತೋಟನೇ ಸೆಟ್ ಆಗ್ಬಿಟ್ಟು 10 ಟನ್ ಅಷ್ಟು ಮೆಣಸನ್ನ ಕುಯ್ದ್ರು. ಅದೇ 22 ಎಕರೆ ತೋಟದಲ್ಲಿ 3.5 ವರ್ಷ ಬಳ್ಳಿಯಲ್ಲಿ ಅದನ್ನ ಸಕ್ಸಸ್ ಸ್ಟೋರಿ ಆಗಿ ಬರೆದು ಸುಮಾರು ರೈತರಿಗೆ ತೋರಿಸಿದ್ವಿ. ಅನಂತರ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ರೈತರ ಈ ತೋಟ ಕರ್ಕೊಂಡ್ಬಂದು ತೋರಿಸಿದ್ವಿ. ಸೊ ಅಲ್ಲಿ ನಮಗೆ ಸಿಕ್ಕಿತ್ತು ಊರೆ ಕಿರಣ್ ಎಸ್ಟೇಟ್ ಅಂತ, ಅವ್ರ ತೋಟದಲ್ಲಿ ಸುದಾ 900 ಮೀಟರ್ ಇಂದ ಆಲ್ಮೋಸ್ಟ್ 1,250 ಮೀಟರ್ ಎತ್ತರ ಅಂದ್ರೆ 3,500 ಅಡಿ ಎತ್ತರ ಗಂಟ ಅವ್ರದ್ದು ತೋಟ ಹಬ್ಬಿದೆ, 200 ಎಕರೆ ತೋಟ. ಅವರಲ್ಲಿ ಒಂದು ಎತ್ತರ ಪ್ರದೇಶದಲ್ಲಿ 15 ಎಕರೆಯಲ್ಲಿ ಮೆಣಸು ಬರ್ತಾ ಇರಲಿಲ್ಲ. ಅವಾಗ ನಾವೇನ್ ಮಾಡಿದ್ವಿ, ಅನಿತಾ ನಂದಾ ಬೆಳ್ಳಿಯಪ್ಪ ಅಂತ ಹೇಳಿ ಮತ್ತೆ ನಂದಾ ಬೆಳ್ಳಿಯಪ್ಪ ಅವರಿಬ್ಬರನ್ನು ಸುತ್ತ ಈ ತೋಟಕ್ಕೆ ಕರ್ಕೊಂಡು ಬಂದು ತೋರಿಸಿ ಇಲ್ಲಿ ನೀವು ಬೇಗ ನೆರಳನ್ನ ತೆಗೆದ್ರೆ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಅದನ್ನ ಮಾಡಿ, ಅನಂತರ ಅಲ್ಲಿ ನೀರಿನ ವ್ಯವಸ್ಥೆಯನ್ನು ಸುದ ಮಾಡಿಸಿ ನೀರನ್ನ ಮಾರ್ಚ್ 15 ಮೇಲೆ ಕೊಟ್ಟಾಗ 500 ಕೆಜಿ 600 ಕೆಜಿ ಕುಯ್ತಿದ ತೋಟದಲ್ಲಿ 3-4 ಟನ್ ಅಲ್ಲಿ ಕುಯ್ದ್ರು. ಇವತ್ತು ಅವರಲ್ಲಿ 15,000 ಬಳ್ಳಿ ಇದೆ, 14-15 ಟನ್ ಮೆಣಸನ್ನ ಕುಯ್ತಾ ಇದ್ದಾರೆ ಒಟ್ಟು. ಅವ್ರಿಗೇನು 3-4 ಟನ್ ಕಾಂಟ್ರಿಬ್ಯೂಷನ್ ಇದೆ, ಅದು ಎತ್ತರ ಪ್ರದೇಶದಿಂದ ಬರುವಂತಹ ತಳಿ. ನಾವೇನ್ ಮಾಡಿದ್ವಿ, ಈ ಪ್ರದೇಶಕ್ಕೆ ರೈತರನ್ನ ಬೇರೆ ಬೇರೆ ಪ್ರದೇಶಗಳಿಂದ ಕರೆಸಿದ್ವಿ. ಒಂದು ತಮಿಳ್ನಾಡಿಂದ ರೈತರು ಬಂದು ಹೆರ್ಕಾಡ್ ಅಲ್ಲಿ ಏನು ಮೆಣಸಿದೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಗ ಮಳೆನೂ ಬರಲ್ಲ, ಅದರಿಂದ ಅವರು ನೆರಳು ತೆಗೆದು ಕಡಿಮೆ, ಆದ್ರಿಂದ ಅಲ್ಲಿ ಮೆಣಸು ಬರ್ತಾ ಇರಲಿಲ್ಲ. ಅಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಹೇಳ್ತಾ ಇದ್ರು, ಹೆರ್ಕಾಡ್ ಅಲ್ಲಿ ಮೆಣಸು ಬರ್ತಾ ಇಲ್ಲ, ಅಲ್ಲಿಂದ ರೈತರು ತುಂಬಾ ಜನ ಕೇಳ್ತಾ ಇದಾರೆ ಏನ್ ಮಾಡ್ಬೇಕು, ನೀವ್ ಯಾವಾಗ್ಲೂ ಮೆಣಸು ಬಗ್ಗೆ ಮಾತಾಡ್ತೀರಿ ಹೇಳಿದಾಗ, ಅವ್ರ ಎರ್ಕಾಡ ರೈತರು ನಮ್ಮ ಹತ್ರನೇ ಬಂದಾಗ ಈ ತೋಟವನ್ನ ಕರ್ಕೊಂಡು ಹೋಗಿ ತೋರಿಸಿ ನಮ್ಮಲ್ಲಿ ಇದ್ದ ಎರ್ಕಾಡ್ ಎತ್ತರನೂ ಅಷ್ಟೇ ಇರುತ್ತೆ. ಸೊ ಈ ಪ್ರದೇಶಕ್ಕೆ ಈ ತರ ಮಾಡಿದ್ರೆ ಬರುತ್ತೆ ಅಂತ ಹೇಳಿದಾಗ ಆ ರೈತರು ಅವ್ರ ತೋಟಕ್ಕೆ ಹೋಗಿ ಬೇಗ ನೆರಳನ್ನ ತೆಗೆಸಿ ಆನ್ ಕ್ರಾಪ್ ಅಲ್ಲೇ ತೆಗೆದ್ವಿ, ಮೇ ಜೂನ್ ಅಲ್ಲಿ ಕುಯ್ತಾರೆ, ಅದು ಆಗೋದಿಲ್ಲ. ಸೊ ನಾವೇನ್ ಮಾಡಿದ್ವಿ, ಅರ್ಲಿ ಕ್ರಾಪ್ ತೆಗೆಸ್ಬಿಟ್ಟು ಅದಕ್ಕೆ ನೆರಳನ್ನ ತೆಗೆಸ್ಬಿಟ್ಟು ಸೊ ನೀರನ್ನ ಮಾರ್ಚ್ ಏಪ್ರಿಲ್ ಅಲ್ಲಿ ಕೊಟ್ಟಾಗ ಅಲ್ಲಿ ಅವರು 300-400 ಕೆಜಿ ಕುಯ್ತಾ ಇದ್ದರು, 2-3 ಟನ್ ಅನ್ನ ಕುಯ್ದ್ರು. ಸೊ ಈಗ ಅದನ್ನ ಸುದ ನಾವು ಒಂದು ಸಕ್ಸಸ್ ಸ್ಟೋರಿ ಆಗಿ ಬಳಿದು ಆ ರೈತರು ಹೇಳ್ತಾ ಇದ್ರು. ಈಗ ತಮಿಳ್ನಾಡು ಕೇರಳದಿಂದ ನಮ್ಮನ್ನ ಕರೀತಾ ಇದ್ದಾರೆ, ಸರ್ ನಮಗೆ ಹೇಳ್ಕೊಡಿ ಅಂತ ಆರ್ಟಿಕಲ್ ನೋಡಿ. ಸೊ ಅಂದ್ರೆ ತರ ಸಮಸ್ಯೆ ಇದ್ದಾಗ ಆ ಸಮಸ್ಯೆ ಹಿಂದೆ ಬೆನ್ ಹತ್ತಿ ನಾವು ಹೋಗಿ ಆ ಎಲ್ಲಾ ಪ್ರದೇಶಗಳಲ್ಲಿ ಈ ಸಮಸ್ಯೆಗಳನ್ನ ನಾವು ನಿರ್ವಹಣೆ ಮಾಡಿ ಅವರಿಗೆ ಆರ್ಥಿಕವಾಗಿ ಲಾಭ ಬರೋಂಗೆ ಮಾಡಿದ್ದಾವೆ. ಬಟ್ ಇಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸವನ್ನ ನಾವು ಬೇಗ ಮಾಡಬೇಕು. ಮೆಣಸಿಗೆ ಏಪ್ರಿಲ್ ಮೇ ನಲ್ಲಿ ಬಿಸಿಲಿರ್ಬೇಕು, ಫೆಬ್ರವರಿ ಮಾರ್ಚ್ ನಲ್ಲೇ ಶೇಡ್ ತೆಗಿಲಿಕ್ಕೆ ಶುರು ಮಾಡಬೇಕಾಗುತ್ತೆ ಎತ್ತರ ಪ್ರದೇಶದಲ್ಲಿ. ಬೇರೆ ಪ್ರದೇಶಗಳಲ್ಲಿ ಮೇ ಬಿಸಿಲು ಬೇಕಾಗುತ್ತೆ, ಸೊ ಏಪ್ರಿಲ್ ಅಲ್ಲಿ ಆದ್ರೆ ಶೇಡ್ ತೆಗೆದ್ರೆ ಸಾಕು ಅಂತ ಹೇಳ್ತೇವೆ. ಅಂದ್ರೆ ಎಲ್ಲಿ ಬಿಸಿಲು ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ, ಅರಬಿಕಾ ತೋಟಗಳಲ್ಲಿ. ರಬಸ್ಟ ತೋಟಗಳಲ್ಲಿ ಮಾಮೂಲಿ ಅವರು ಕಡಿಮೆ ಇರುತ್ತೆ, ಅಂತ ಪ್ರಾಬ್ಲಮ್ ಏನಾಗೋದಿಲ್ಲ. ರಬಸ್ಟ ತೋಟಗಳಲ್ಲಿ ಮೆಣಸಿನ ಇಳುವರಿ ಕಡಿಮೆ ಇರುತ್ತೆ, ಅರಬಿಕಾದಲ್ಲಿ ಗಿಡಗಳು ಜಾಸ್ತಿ ಇರೋದ್ರಿಂದ ಇಳುವರಿಯನ್ನು ನಾವು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತುಂಬಾ ಒತ್ತನ್ನ ಕೊಡಬಹುದು. ಸೊ ಆನಂತರ ಇನ್ನೂ ಒಂದು ಸಾರಿ ಏನ್ ಮಾಡಿದ್ವಿ, ನಮ್ಮಲ್ಲಿ ಬ್ಲಾಕ್ ಗೋಲ್ಡ್ ಲೀಗ್ ಅಂತ ಒಂದು ರೈತರು ಗುಂಪಿದೆ ಮೂಡಿಗೆರೆಯಲ್ಲಿ, ಆ ರೈತರೆಲ್ಲ ನಮ್ಮ ಅಪಂಗಲಕ್ಕೆ ಬರ್ತೇನೆ ಅಂತ ಹೇಳಿದಾಗ, ನಾನು ಅನ್ಕೊಂಡೆ ಬನ್ನಿ ಅದ್ರ ಬಗ್ಗೆ ಹೇಳ್ಕೊಡ್ತೇವೆ, ಆನಂತರ ಒಂದ್ ಎರಡು ತೋಟಕ್ಕೆ ಹೋಗಿ ನೋಡುವ ಅಂತ. ಸೊ ಈ ಹೈ ಎಲಿವೇಶನ್ ಅಲ್ಲಿ ಯಾವಾಗ್ಲೂ ನಮ್ಮ ಚಿಕ್ಕಮಗಳೂರು ಗಿರಿ ತೋಟಗಳು ಅಂತ ಹೇಳ್ತಾರೆ, ಅಲ್ಲಿ ಮೆಣಸು ಬರುವುದಿಲ್ಲ ಅಂತ ಹೇಳಿದಾಗ ಇವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಒಂದು ದಿನ ಕ್ಯಾಂಪ್ ಮಾಡದಂಗೆ ಮಾಡಿದ್ವಿ. ಎರಡು ತೋಟನ ನೋಡಿದ್ರು. ಸೊ ಅದ್ ನೋಡ್ಬಿಟ್ಟು ಆ ಸ್ಲೋಪು ಮತ್ತೆ ಆ ಎತ್ತರದಲ್ಲಿ ಜನ ಕೆಲಸ ಮಾಡಿ ಮೆಣಸನ್ನ ಬೆಳೆಸಿದ್ದಾರೆ ಅಂದ್ರೆ, ನಾವು ಎಲ್ಲಾದ್ರೂ ಮೆಣಸನ್ನ ಗಿಡ ಬಂದಿದ್ರೆ ಬೆಳಿಬಹುದು, ಬೇಗ ಕೆಲಸವನ್ನ ಮಾಡಿದ್ರೆ ಬೆಳಿಬಹುದು ಅಂತ. ಅಂದ್ರೆ ಇರೋ ತಳಿ ಏನು ಪನ್ನೂರು ಒಂದನ್ನ ನೆಟ್ಟಿದ್ದಾರೆ, ಆ ತಳಿಯಿಂದನೂ ಇಳುವರಿ ತೆಗಿಬೇಕು ಅಂತ ಹೇಳಿದ್ರೆ ಪನ್ನೂರು ಒಂದಿಗೆ ಬೆಳಕಬೇಕು, ಅದನ್ನ ಫೆಬ್ರವರಿ ಮಾರ್ಚ್ ಅಲ್ಲೇ ಬೆಳೆಸಿ ಏಪ್ರಿಲ್ ನಲ್ಲಿ ಮೇ ನಲ್ಲಿ ಚೆನ್ನಾಗಿ ನೀರನ್ನ ಕೊಟ್ರೆ ಅದು ಬೇಗ ಹೂವು ಆಗ್ಬಿಟ್ಟು ಮೇ ಒಳಗೆ ಸೆಟ್ ಆಗ್ಬಿಟ್ಟಿರುತ್ತೆ. ಒಂದ್ಸಾರಿ ಸೆಟ್ ಆಯ್ತು ಅಂದ್ರೆ ನಮಗೆ ಅಂತ ಸಮಸ್ಯೆ ಇರಲ್ಲ. ಸೆಟ್ ಆದ್ಮೇಲೆ ಎರಡು ಬೋಡೋವನ್ನ ಒಡೆಯೋದು ಇದ್ದೇ ಇರುತ್ತೆ, ಜೂನ್ ಅಲ್ಲಿ ಮತ್ತೆ ಸೆಪ್ಟೆಂಬರ್ ನಲ್ಲಿ ಎರಡು ಸಿಒಸಿ ಅನ್ನ ನಾವು ಜೂನ್ ಮತ್ತು ಸೆಪ್ಟೆಂಬರ್ ನಲ್ಲಿ ಮಾಡ್ತೇವೆ. ಅಂದ್ರೆ ರೋಗವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಎರಡು ಸಾರಿ ಗೊಬ್ಬರ ಅಥವಾ ಮೂರ್ ಸಾರಿ ನೀರ್ ಕೊಡೋದ್ರಿಂದ ಮೂರ್ ಸಾರಿ ಏಪ್ರಿಲ್ ಅಲ್ಲಿ ಒಂದ್ ಸಾರಿ ಗೊಬ್ಬರ ಕೊಡಬಹುದು, ಮತ್ತೆ ಜೂನ್ ಅಲ್ಲಿ ಒಂದ್ ಸಾರಿ ಗೊಬ್ಬರ, ಮತ್ತೆ ಸೆಪ್ಟೆಂಬರ್ ನಲ್ಲಿ. ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇನು, ಮೈಕ್ರೋ ನ್ಯೂಟ್ರಿಯಂಟ್ ಮಾಡಿದ್ರೆ ತೂಕ ಜಾಸ್ತಿ ಬರುತ್ತೆ. ಸೊ ಇದನ್ನೆಲ್ಲ ನಾವು ಮಾಡಿಸಿದಾಗ ಎತ್ತರ ಪ್ರದೇಶದಲ್ಲಿ ಉತ್ತಮ ಇಳುವರಿಯನ್ನ ತೆಗಿಬಹುದು ಅಂತ ತೋರಿಸಿ ರೈತರನ್ನು ಕರ್ಕೊಂಡು ಬಂದು, ನನಗೆ ಗೊತ್ತಿರೋಂಗೆ ಇಲ್ಲ ಅಂದ್ರೆ ಒಂದು 500-600 ರೈತರು ಈ ತೋಟಗಳನ್ನ ನೋಡಿದ್ಮೇಲೆ ಎಲ್ಲ ಮನ್ಸಿಗೂ ಬಂದಿದೆ, ಮಾಡಿದ್ರೆ ಬರುತ್ತೆ, ಬೇಗ ಮಾಡಬೇಕು. ಅದು ಒಂದು ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ನಲ್ಲಿ ನಾವು ಕೆಲಸವನ್ನ ಮಾಡಿಕೊಂಡು ಮುಂದುವರೆದ್ರೆ ಎಲ್ಲಾ ಕಡೆ ತೋಟಗಳಲ್ಲಿ ನಾವು ಇಳುವರಿಯನ್ನ ತೆಗಿಲಿಕ್ಕೆ, ಗಿಡವನ್ನ ಹೆಲ್ತಿಯಾಗಿಟ್ಟುಕೊಂಡು ಇಳುವರಿಯನ್ನ ತೆಗಿಲಿಕ್ಕೆ ಸಹಾಯ ಆಗುತ್ತೆ. ಎರಡನೇ ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಈಗ ಹೈ ಎಲಿವೇಶನ್ ಪೆಪ್ಪರ್ ತಳಿಗಳಂತ ಬಂದಿದೆ, ಗಿರಿಮುಂಡ, ತೇವಮ್ಮು, ಮಲಬಾರ್ ಎಕ್ಸೆಲ್ ಅಂತ ಹೇಳಿ. ಈ ಮೂರು ತಳಿಗಳನ್ನ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದೀವಿ. ಇದು ಟೀ ತೋಟಗಳಲ್ಲಿ ಅಂದ್ರೆ ಆಲ್ಮೋಸ್ಟ್ 3,000 ಅಡಿ ಎತ್ತರ ಏನೋ ಇದೆ, ಆ ಪ್ರದೇಶಗಳಲ್ಲಿ ಅವ್ಯಾಲ್ಯೂಯೇಟ್ ಮಾಡಿ ರಿಲೀಸ್ ಮಾಡಿರೋ ಅಂತ ತಳಿಗಳು. ಈ ಮೂರು ತಳಿಗಳಿಗೂ ಎಲೆ ಚುಕ್ಕೆ ರೋಗ ಕಡಿಮೆ, ಅಲ್ಲೆಲ್ಲ ಮಿಸ್ಟ್ ಇರುತ್ತೆ, ಮಿಸ್ಟ್ ಒಳಗೂ ಸುದ ಇವು ಚೆನ್ನಾಗಿ ಬಂದಿದೆ. ಅಲ್ಲಿ ಪನ್ನೂರು ಒಂದು ತಳಿ ನಾರ್ಮಲಿ ಬರುವುದಿಲ್ಲ, ಬಟ್ ಈ ತಳಿಗಳು ಅಲ್ಲಿಂದನೇ ಅವ್ಯಾಲ್ಯೂಯೇಟ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಸೊ ಈ ತಳಿಗಳನ್ನ ನಾವು ಎತ್ತರ ಪ್ರದೇಶಗಳಿಗೆ ಶಿಫಾರಸನ್ನ ಮಾಡ್ತಾ ಇದೀವಿ. ISR ತೇವಮ್ ಅಂತ ಹೇಳಿದ್ರೆ ಒಂದು ಫೈಟೋಪ್ತೋರಾ ಟಾಲರೆಂಟ್ ಲೈನ್, ಕೊಳೆ ರೋಗನು ಕಡಿಮೆ, ಮತ್ತೆ ಕೊಳೆ ರೋಗ ಬಂದ್ರೂ ಚೇತರಿಸಿಕೊಳ್ಳುತ್ತೆ. ಸೊ ಅದರಿಂದ ಅದನ್ನ ಅದು ಎತ್ತರ ಪ್ರದೇಶಕ್ಕೂ ಸೂಟಬಲ್ ಇದೆ, ಮತ್ತೆ ರೋಗ ಜಾಸ್ತಿ ಇರೋ ಪ್ರದೇಶಗಳಲ್ಲೂ ಇದನ್ನ ಹಾಕೊಬಹುದು. ಮತ್ತೆ ISR ಗಿರಿಮುಂಡ ಅಂತ ಹೇಳಿದ್ರೆ ಅದು ಗಿರಿ ಪ್ರದೇಶಕ್ಕೇನೆ ಹೈಬ್ರಿಡ್ ತಳಿ, ಸೂಟಬಲ್ ಅಂತ ತಳಿ, ಇದನ್ನ ಬೇಕಾದ್ರೆ ಅಲ್ಲಿ ಬೆಳಿಬಹುದು. ಇದನ್ನು ಸುದ ಎಲೆ ಬಾರಿ ಡಾರ್ಕ್ ಆಗಿರುತ್ತೆ, ಎಲೆ ಚುಕ್ಕೆ ರೋಗ ಬರುವುದಿಲ್ಲ. ಮಲಬಾರ್ ಎಕ್ಸೆಲ್ ಒಂದು ದಪ್ಪ ಕಾಳು ಹೈಬ್ರಿಡ್ ಅದು, ಅದನ್ನು ಸುದ ಅದಕ್ಕೂ ಎಲೆ ಚುಕ್ಕೆ ರೋಗ ಬರುವುದಿಲ್ಲ. ಈ ತಳಿಗಳನ್ನ ನಾವು ಆ ಪ್ರದೇಶಗಳಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಇತರ ಪ್ರದೇಶದವರು ಸ್ವಲ್ಪ ಗಿಡಗಳನ್ನ ನಮ್ಮ ಸಂಸ್ಥೆಯಿಂದ 100 ಗಿಡ ತಗೊಂಡೋಗಿ ಅವರು 1,000 ಗಿಡ ಮಾಡಿ ಆ ಪ್ರದೇಶಗಳಲ್ಲಿ ಹಾಕಿದ್ರೆ ಅದರ ಸಂತತಿಯನ್ನ ಜಾಸ್ತಿ ಮಾಡಿಕೊಂಡು ಇಳುವರಿಯನ್ನ ನಿರ್ವಹಣೆ ಮಾಡ್ಕೊಬಹುದು. ಇದು ತಳಿಗಳ ಬಗ್ಗೆ. ತಳಿಗಳು ಆಗ್ಲೇ ಬಂದಿದೆಯಾ, ಕೆಲವರು ನೆಟ್ಟಿದ್ದಾರೆ ಬರ್ತಾ ಇದೆ, ಬಟ್ ಎಕರೆಗಟ್ಟಲೆ ಅಥವಾ 1,000 ಗಟ್ಟಲೆ ಬರೋದು ನೋಡ್ಲಿಲ್ಲ. ಬಟ್ ನನ್ನ ಪ್ರಕಾರ ಮೆಣಸು ಗಿಡ ಎಲ್ಲಿ ಬಂದಿದೆ, ಇಳುವರಿ ತೆಗಿಬೇಕು ಅಂತ ಹೇಳಿದ್ರೆ ಬಿಸಿಲು ಬೀಳಿಸಬೇಕು, ನೀರಿನ ನಿರ್ವಹಣೆ ಮಾಡೋದ್ರಿಂದ ಎತ್ತರ ಪ್ರದೇಶದಲ್ಲಿ ಸುದ ಬೇಗ ನೆರಳನ್ನ ತೆಗಿಬೇಕು, ಬೇಗ ನೀರನ್ನ ಕೊಡಬೇಕು. ಅದೇ ತೋಟದ ಕೆಳಭಾಗದಲ್ಲಿ ಸ್ವಲ್ಪ ನಿಧಾನ ಆದ್ರೂ ತೊಂದರೆ ಆಗುದಿಲ್ಲ. ಮೆಣಸಿಗೆ ಏಪ್ರಿಲ್ ಮೇ ನಲ್ಲಿ ಬಿಸಿಲು ಬೇಕಾಗುತ್ತೆ. ಈ ವರ್ಷ ಏನಾಗಿದೆ, ಈಗ ಸೈಕ್ಲೋನ್ ಬಂದಿದೆ, 15 ದಿನ ಸೈಕ್ಲೋನ್ ಎಫೆಕ್ಟ್ ಆಗ್ಬಿಟ್ರೆ ನಮಗೆ ಇಳುವರಿಗೆ ತೊಂದರೆ ಕೊಡುತ್ತೆ, ಬಿಸಿಲೇ ಇರೋದಿಲ್ಲ. ಈಗ ಬಿಸಿಲು ಬೇಕು ಮೆಣಸಿಗೆ. ಸೊ ಈ 15 ದಿನದಲ್ಲಿ ಬಿಸಿಲು ಇಲ್ಲ ಅಂತ ಹೇಳಿದ್ರೆ ಮೇ ನಲ್ಲಿ ಹೂವು ಬರೋದು ಲೇಟ್ ಆಗ್ಬಿಡುತ್ತೆ, ಜುಲೈಗೆ ಹೋಗ್ಬಿಡುತ್ತೆ. ಮೋಡ ಎಲ್ಲಿ ಜಾಸ್ತಿ ಬಂದ್ಬಿಡುತ್ತೆ, ಆದಷ್ಟು ಬೇಗ ನೆರಳನ್ನ ತೆಗೆದು ನೀರಾವರಿಯನ್ನ ಮಾಡಿಕೊಂಡು ಮೇ ನಲ್ಲೇ ಹೂವು ಬರಂಗ್ ಮಾಡ್ಕೊಂಡಿದ್ರೆ, ಈಗಾಗಲೇ ಹೊಸ ಎಲೆ ಚಿಗುರು ಬಂದಿದ್ರೆ ಆ ತೋಟಗಳಲ್ಲಿ ಉತ್ತಮವಾದ ಇಳುವರಿ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ. ಎತ್ತರ ಪ್ರದೇಶದಲ್ಲೂ ಆಗುತ್ತೆ, ಬೇರೆ ಪ್ರದೇಶದಲ್ಲೂ ಆಗುತ್ತೆ. ಸೊ ಎತ್ತರ ಪ್ರದೇಶಕ್ಕೆ ಆದಷ್ಟು ಫೆಬ್ರವರಿ ಮಾರ್ಚ್ ನಲ್ಲೇ ಶೇಡ್ ತಗೊಬೇಕು. ಮಾರ್ಚ್ ನಲ್ಲಿ 15 ದಿನದಿಂದ ನೀರ್ ಕೊಟ್ಕೊಂಡ್ರೆ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು. ಅದ್ರ ಜೊತೆಗೆ ಮೆಣಸನ್ನ ಬೆಳಿಬೇಕಾದ್ರೆ ಏನೇನು ಕ್ರಮಗಳನ್ನ ಮಾಡ್ತೇವೆ, ಎರಡು ಬೋಡೋವನ್ನ ಹೊಡಿತೇವೆ, ಅದನ್ನ ಹೊಡೆಯೋದು ಬಹಳ ಮುಖ್ಯ. ಆರ್ಗ್ಯಾನಿಕ್ ಮಾಡೋರು ಹೊಡಿಬಹುದು. ಮತ್ತೆ ಗಿಡಗಳು ಸಾಯೋದನ್ನ ಕಡಿಮೆ ಮಾಡಲಿಕ್ಕೆ ಎರಡು ಸಾರಿ ನಾವು ಕಾಪರ್ ಆಕ್ಸಿಕ್ಲೋರೈಡ್ 0.1% ಹಾಫ್ ಕೆಜಿ ಪರ್ ಬ್ಯಾರಲ್ ಮಾಡಿ 5 ಲೀಟ್ರಷ್ಟು ಉಯ್ತಾ ಇದ್ರೆ ನಮ್ಮ ತೋಟದಲ್ಲಿ ಗಿಡಗಳು ಸಾಯೋದು ಕಡಿಮೆ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ನ್ಯೂಟ್ರಿಯಂಟ್ ಅನ್ನ ಕೊಡಬೇಕಾಗುತ್ತೆ. ನ್ಯೂಟ್ರಿಯಂಟ್ ಇಲ್ಲ ಅಂದ್ರೆ ಇಳುವರಿ ಜಾಸ್ತಿ ಬಂದಾಗ ಗಿಡ ವೀಕ್ ಆಗ್ಬಿಡುತ್ತೆ. 2 ಸಾರಿ ಏನು ನಾವು ರೆಕಮೆಂಡ್ ಮಾಡಿದಾವೆ, 145 N 55 P ಮತ್ತೆ 270 potash ಅಂದ್ರೆ 2 ಬ್ಯಾಗ್ ಯೂರಿಯಾ 1 ಬ್ಯಾಗ್ DAP ಮತ್ತೆ 2 ಬ್ಯಾಗ್ ಪೊಟ್ಯಾಶು ಮೊದಲನೇ ಕಂತಿನಲ್ಲಿ, 2ನೇ ಕಂತಿನಲ್ಲಿ 2 ಬ್ಯಾಗ್ ಯೂರಿಯಾ 2 ಬ್ಯಾಗ್ ರಾಕ್ ಫಾಸ್ಫೇಟು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟು, 2 ಬ್ಯಾಗ್ ಪೊಟ್ಯಾಶ್ ಅಷ್ಟು. 3ನೇ ಸಾರಿ ಕೊಡೋರು ಸದಾ 1 ಬ್ಯಾಗ್ ಯೂರಿಯಾ 1 ಬ್ಯಾಗ್ ರಾಕ್ ಫಾಸ್ಫೇಟು 2 ಬ್ಯಾಗ್ ಪೊಟ್ಯಾಶ್ ಕೊಟ್ರೆ ಉತ್ತಮವಾದಂತಹ ಇಳುವರಿನೂ ಬರುತ್ತೆ ಮತ್ತೆ ತೂಕನು ಬರುತ್ತೆ. ಅದ್ರ ಜೊತೆಗೆ ಪೆಪ್ಪರ್ ಸ್ಪೆಷಲ್ ಅಂತ ನಮ್ಮ ಸಂಸ್ಥೆಯಿಂದ ರಿಲೀಸ್ ಮಾಡಿದ್ದಾರೆ, ಅದನ್ನ ಮೇ ನಲ್ಲಿ 1 ಸಾರಿ ಹೊಡಿಬೇಕು. 1 ಕೆಜಿ ಪರ್ ಬ್ಯಾರಲ್ 94 ಸುದಾ 1 ಕೆಜಿ ಹಾಕೊಂಡು ಹೊಡಿಬಹುದು, ಅಂದ್ರೆ 2 ಕೆಜಿ ಮಾಡ್ಕೊಂಡು ಹೊಡಿಬಹುದು. ಅದನ್ನ ಹೊಡೆದ್ರು ಮತ್ತೆ ಮೇ ನಲ್ಲಿ ಮತ್ತೆ ಸೆಪ್ಟೆಂಬರ್ ನಲ್ಲಿ ನಾವೇನ್ ಮಾಡ್ತೀವಿ, 94 ಬದಲು MAP ಅನ್ನ ಹೂವು ಚೆನ್ನಾಗಿ ಬರಲಿ ಅಂತ ಹೇಳಿ ಏಪ್ರಿಲ್ ಮೇ ನಲ್ಲಿ MAP 1 ಕೆಜಿ 1 ಕೆಜಿ ಪೆಪ್ಪರ್ ಸ್ಪೆಷಲ್ ಹಾಕಿ ಹೊಡಿರಿ ಅಂತ ಹೇಳ್ತಾರೆ. ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ತೂಕ ಬರಲಿಕ್ಕೆ ಹೊಡಿಲಿಕ್ಕೆ 1 ಕೆಜಿ ಪೆಪ್ಪರ್ ಸ್ಪೆಷಲ್ಲು 1 ಕೆಜಿ MKP ಅಂದ್ರೆ ಪೊಟ್ಯಾಶು ಜಾಸ್ತಿ ಇರುವಂತಹ ಗೊಬ್ಬರ MKP ಸಿಗುತ್ತೆ, ಅದು 1 ಕೆಜಿ ಹಾಕಿ ಹೊಡೆದ್ರೆ ತೂಕ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಅಂದಾಗ ಲೀಟರ್ ವೈಟ್ ಬಹಳ ಮುಖ್ಯ. ಕೊಡಗಿನ ಇತ್ತೀಚಿನ ವರದಿಗಳನ್ನು ನೋಡಿದಾಗ ಲೀಟರ್ ವೈಟ್ 480-530 ಗಂಟೆ ಹೋಗಿದ್ದಾವೆ. ಸುಮಾರು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ 500 ಜಾಸ್ತಿ ಇರಬೇಕು. ಅದರಿಂದ ಲೀಟರ್ ವೈಟ್ ಬಹಳ ಮುಖ್ಯ, ಆದ್ರಿಂದ ಕ್ವಾಲಿಟಿನು ಮೇಂಟೈನ್ ಮಾಡ್ಕೊಬೇಕಾಗುತ್ತೆ. ಈಗ 450 ಕಡಿಮೆ ಲೀಟರ್ ವೈಟ್ ಬಂದ್ರೆ ತೂಕ ಕಡಿಮೆ ಆಗುತ್ತೆ, ಮತ್ತೆ ಮಾರ್ಕೆಟ್ ಅಲ್ಲಿ ಮಾರೋದು ಕಷ್ಟ ಆಗುತ್ತೆ. ಅದರಿಂದ ಲೀಟರ್ ವೈಟ್ ಅನ್ನು ಸುದಾ ಮ್ಯಾನೇಜ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಇಯರ್ ಗಿಡ ಹೆಲ್ತಿ ಆಗಿರ್ಬೇಕು. ಕ್ರಾಪ್ ತೆಗೆಯೋದೇ ಒಂದು ಉದ್ದೇಶ ಇರೋಲ್ಲ. ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್, ಆರ್ಗ್ಯಾನಿಕ್ ಅಪ್ಲಿಕೇಶನ್ಸ್, ನೀಮ್ ಕೇಕ್ ಅಪ್ಲಿಕೇಶನ್ ಎಲ್ಲ ಮಾಡಿಕೊಂಡು ಬರೋ ವರ್ಷನೂ ಗ್ರೀನ್ ಆಗಿರ್ಬೇಕು ಗಿಡ. ಇತ್ತೀಚೆಗೆ ಕೊಡಗಿನಲ್ಲಿ ನೋಡ್ತಾ ಇರೋದು ಸುಮಾರು ತೋಟಗಳು ಹಳದಿ ಆಗ್ತಾ ಇದೆ, ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಕಡಿಮೆ ಆಗ್ತಾ ಇದೆ, ನೆಮಟೋಡ್ ಮ್ಯಾನೇಜ್ಮೆಂಟ್ ಎಲ್ಲ ಒತ್ತು ಕೊಡಬೇಕಾಗುತ್ತೆ. ಮತ್ತೆ ಕೆಲವು ಕೆಮಿಕಲ್ ಎಲ್ಲ ಬ್ಯಾನ್ ಆಗ್ತಾ ಇದೆ, ಆದ್ರಿಂದ ಆಲ್ಟರ್ನೇಟಿವ್ ಕೆಮಿಕಲ್ಸ್ ಆಲ್ಟರ್ನೇಟಿವ್ ಆರ್ಗ್ಯಾನಿಕ್ ವೇ ನಾವು ನೋಡ್ಬೇಕಾಗುತ್ತೆ, ನೋಡ್ತಾ ಇದ್ದೇವೆ. ಪ್ರಾಕ್ಟೀಸ್ಗಳು ಇನ್ ಮುಂದೆ ಬರ್ತವೆ. ಅದರಿಂದ ಎತ್ತರ ಪ್ರದೇಶದಲ್ಲಿ ಇರುವಂತವರು ಬೇಗ ಕೆಲಸ ಮಾಡಿದ್ರೆ ಮೆಣಸು ಬರುತ್ತೆ ಅನ್ನೋದು ರೈತರ ತೋಟದಲ್ಲಿ ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ತೇವಮ್ಮ ಹಾಕ್ಬಹುದು, ಗಿರಿಮುಂಡ ಹಾಕ್ಬಹುದು, ಮಲಬಾರ್ ಎಕ್ಸೆಲ್, ಈ ಮೂರು ಮುನ್ನಾರು ರೀಸನ್ ಅಲ್ಲಿ ನಾವು ಅವಲೇಟ್ ಮಾಡಿ ರಿಲೀಸ್ ಮಾಡಿರೋದ್ರಿಂದ ಈ ತಳಿಗಳನ್ನು ತಗೊಂಡೋಗಿ ಹಾಕ್ಬಹುದು. ಬಹಳ ಕ್ಲಿಷ್ಟ ಇಲ್ಲ, ಸ್ಪಷ್ಟವಾಗಿದೆ ವಿಚಾರ. ಕಾಳುಮೆಣಸಿನ ಬಳ್ಳಿಗಳ ಮೇಲೆ ಬಿಸಿಲು ಬೀಳ್ಬೇಕು, ಆಗ್ಲೇ ಬಳ್ಳಿಗೆ ಉತ್ತೇಜನ ಸಿಗುತ್ತೆ, ಹೂವಿನ ಗೊಂಚಲುಗಳಲ್ಲಿ ಗಂಡು ಹೆಣ್ಣು ಹೂವುಗಳು ಮೂಡ್ತವೆ, ಕಾಯಿ ಕಟ್ಟುತ್ತೆ ಅಥವಾ ಕಾಳು ಕಟ್ಟುತ್ತೆ, ಮುಂದೆ ಇಳುವರಿ ಪಡೆಯಲಿಕ್ಕೆ ಅನುಕೂಲ ಮತ್ತು ಕೊಡುವ ನೀರಿನ ಒಂದು ಸಂದರ್ಭ. ಎರಡನೇದು ಬಳಸುವ ತಳಿಗಳು. ತಾವು ಹೇಳಿದಂಗೆ ಪಣಿಯವರು ಎತ್ತರದ ಪ್ರದೇಶಕ್ಕೆ ಸೂಕ್ತ ಆಗಲ್ಲ, ಅದಕ್ಕಾಗಿ ಗಿರಿಮುಂಡ, ತೇವಮ್ಮು, ಕೂರ್ಗೆಕ್ಸಲ್ಲು ಈ ತರ ತಳಿಗಳನ್ನ ಬಳಕೆ ಮಾಡಿಕೊಂಡ್ರೆ ಪ್ರಯೋಜನಕಾರಿ ಅಂತ ಅನ್ಕೊಂಡು ತಾವು ಪ್ರಸ್ತಾಪ ಮಾಡ್ತಿದ್ರಿ. ಈಗಾಗಲೇ ಕೆಲವಾರು ಜನ 4-6 ರೀತಿಯ ತಳಿಗಳನ್ನ ಹಾಕೊಂಡಿರೋದಿದೆ, ಕರಿಮುಂಡ ಹಾಕಿದ್ದಾರೆ ಕೆಲವೊಬ್ರು, ಪಣಿಯವರು 1-2 ಅಥವಾ ಇನ್ನು ಬೇರೆ ತಳಿಗಳನ್ನ, ಅವನ್ನ ಕಳ್ಕೊಳ್ಳಿಕ್ ಇಷ್ಟಿಲ್ಲ. ಬೆಳೆ ಬರಲಿದ್ರು ಚಿಂತಿಲ್ಲ, ಬಳ್ಳಿಗಳು ಹಾಗೆ ಇರ್ಲಿ ಅಂತ ಅನ್ಕೊಂಡು ಮುಂದೆ ಅನುಕೂಲ ಆಗ್ಬೋದು, ಬೆಳೆ ಬರಬಹುದು, ಫಸಲು ಹಿಡಿಬಹುದು ಅಂತ ಅನ್ಕೊಂಡು ಆಲೋಚನೆಯಲ್ಲಿರುವ ರೈತರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಇರುವಂತ ತಳಿಗಳನ್ನ ಬೇಗ ನೆರಳನ್ನ ತಕೊಂಡು ಒಂದ್ 15 ದಿನಕ್ಕೆ 1 ಸಾರಿ 50-60 ಲೀಟರ್ ಪ್ರತಿ ಬಳ್ಳಿಗೆ ತಲುಪಿಸಿದ್ದೆ ಆದ್ರೆ 4-5 ಸಾರಿ, ಸಪೋಸ್ ನಾವು 15 ಮಾರ್ಚ್ 30 ಮಾರ್ಚ್ 1 ಸಾರಿ, 15 ಏಪ್ರಿಲ್ 1 ಸಾರಿ, April End 1 ಸಾರಿ, May 15 1 ಸಾರಿ, ಅಂದ್ರೆ 5 ಸಾರಿ ನೀರನ್ನ ಕೊಟ್ರೆ ಯಾವುದೇ ಬಳ್ಳಿಯಿಂದ ಆದ್ರೂ ಇಳುವರಿ ಬಂದೇ ಬರುತ್ತೆ. ಬರೋದೇ ಇಲ್ಲ ಅಂತ ಏನಿಲ್ಲ, ಇರೋ ಬಳ್ಳಿ ತೆಗೆಯೋದು ಅವಶ್ಯಕತೆ ಏನಿಲ್ಲ. ಮತ್ತೆ ಈ ತಳಿಗಳು ವಿಚಾರ ಬಂದಾಗ ಎತ್ತರ ಪ್ರದೇಶಗಳಲ್ಲಿ ಅಥವಾ ತಳಿಯ ರೆಸ್ಪಾನ್ಸ್, ಕೆಲವು ತಳಿಗಳು ಕಡಿಮೆ ನೀರಿದ್ದಾಗಲೇ ಬೇಗ ಹೂವು ಕೊಡ್ತವೆ. ಹಾಲೇರಿ ಹತ್ರ ಒಂದು ತೋಟ ಇದೆ, ಶ್ರೀನಿವಾಸ್ ಅಂತ ಇದ್ರು, ಅವ್ರ ತೋಟದಲ್ಲಿ ಅವ್ರ ಮಗ ಒಬ್ರು ಸಿರ್ಸಿ ಕಡೆಯಿಂದ ಬೇರೆ ಬೇರೆ ತಳಿಗಳನ್ನ ತಂದು ಹಾಕಿದ್ದಾರೆ. ತಳಿಗಳನ್ನ ನೋಡಕ್ಕೆ ಹೋಗಿದ್ವಿ ಅಲ್ಲೆಲ್ಲ, ಯಾವ ತಳಿಗಳು ಗ್ರೀನ್ ಆಗಿದೆ ಅಂತ ಹೇಳಿದ್ರೆ ಪನ್ನೂರು ಒಂದ್ ಸ್ವಲ್ಪ ಹಳದಿ ಆಗಿದೆ. ಬೇರೆ ತಳಿಗಳು ತೇವಮ್ಮು, ನೀಲಮುಂಡಿ, ಕರ್ನಾಟಕದ ತಳಿಗಳಾದ ಮಲ್ಲಿಗೇಶ್ವರ, ಇವೆಲ್ಲ ಗ್ರೀನ್ ಆಗಿದ್ದಾವೆ. ಇವರು ಹಾರ್ಟಿಕಲ್ಚರ್ ಗ್ರಾಜ್ಯುಯೇಟ್ ಅಜಯ್ ಅಂತ ಹೇಳಿ, ಅವರೇ ಹೇಳ್ತಾ ಇದ್ದ ಪ್ರಕಾರ ಸರ್ ಇದು 3 ಇಂಚ್ ಮಳೆ ಬಂದ ತಕ್ಷಣ ಈ ನೀಲಮುಂಡಿ, ತೇವಮ್ಮು ಇವೆಲ್ಲ ಹೂವು ಬಿಟ್ಬಿಡ್ತವೆ ಸರ್. ನಮ್ಮ ಪನ್ನೂರು ಒಂದಿಗೆ 12 ಇಂಚ್ ಮಳೆ ಬೇಕು, 12 ಇಂಚ್ ಬರಲಿಕ್ಕೆ May End ಆಗುತ್ತೆ ನಮ್ಮ ಪ್ರದೇಶಗಳಲ್ಲಿ ಅಥವಾ ಜೂನ್ಗೆ ಹೋಗ್ಬಿಡುತ್ತೆ, ಅವಾಗ ಇದು ಇಳುವರಿ ಕೊಡೋದಿಲ್ಲ. ಬಟ್ ಈ ತಳಿಗಳು ಬೇಗನೆ ಹೂವು ಬಿಟ್ಬಿಡ್ತವೆ. ಸೊ ಇದು ಅದರ ನಮ್ಮ ಪನ್ನೂರು ಒಂದು ಬಳ್ಳಿ ಗಾತ್ರ ದೊಡ್ಡದಿರುತ್ತೆ, ಇಳುವರಿ ಒಂದು ಗಿಡಕ್ಕೆ ಜಾಸ್ತಿ ಬರುತ್ತೆ. ಈ ತಳಿಗಳಲ್ಲಿ ಸ್ವಲ್ಪ ಗಿಡಗಳು ಸಣ್ಣಕ್ಕಿರ್ತವೆ, ದೊಡ್ಡದ ಅರ್ಧ ದೊಡ್ಡದ ಆಗ್ತಾ ಜಾಸ್ತಿ ಇಳುವರಿಯನ್ನು ಕೊಡಬಹುದು, ಬಟ್ ಬೇಗ ಹೂವು ಬಂದ್ಬಿಡ್ತವೆ. ಆದ್ರಿಂದ ಈ ತಳಿಗಳನ್ನ ನಾವು ಚೇಂಜ್ ಮಾಡ್ಕೊಂಡು ಹೋದಾಗ ಮುಂದೆ ಹೆಲ್ಪ್ ಆಗುತ್ತೆ. ತಳಿ ಚೇಂಜ್ ಮಾಡೋದು ನಿಧಾನದ ಪ್ರೋಸೆಸ್, ಮತ್ತೆ ನಮ್ದೇ ಆದ ನರ್ಸರಿಗಳನ್ನ ಮಾಡ್ತಾ ಇದ್ರೆ ಬೇಗ ಆಗ್ತಾ ಇತ್ತು. ಸೊ ನಮ್ಮ ಕೊಡಗಿನಲ್ಲಿ ನರ್ಸರಿಗಳನ್ನ ಮಾಡೋರು ಕಡಿಮೆ, ಅಥವಾ ಮಾಡಿದ್ರು ಸುದಾ ಈ 3 ಮಂತ್ಸ್ ನರ್ಸರಿ ಅಂತ ಮಾಡ್ತಾರಷ್ಟೇ. ಅಂದ್ರೆ ಇರೋ ಕಡ್ಡಿಗಳನ್ನೇ ಕಟ್ಕೊಂಡ್ ತೋಟದಲ್ಲಿರೋ ಕಡ್ಡಿ ಕಟ್ ಮಾಡ್ಕೊಂಡ್ಬಂದು ನರ್ಸರಿ ಮಾಡಿ ಅದನ್ನೇ ನೆಡ್ತಿರ್ತಾರೆ. ಮೋಸ್ಟ್ಲಿ 90% ಬಂದಿವ್ರು ಒಂದೇ ಇರೋದ್ರಿಂದ ಅದೇ ತಳಿ ಬರ್ತಾ ಇರುತ್ತೆ. ಶಿರ್ಸಿ ಕಡೆ ಈಗ ಎಲ್ಲ ಬೇರೆ ಬೇರೆ ತಳಿಗಳನ್ನ ಮಾಡ್ಲಿಕ್ಕೆ ರೈತರು ಮುಂದೆ ಬಂದಿದ್ದಾರೆ. ಆ ತಳಿಗಳು ಈಗ ಎತ್ತರ ಪ್ರದೇಶಕ್ಕೆ ಆಗ್ಲಿ ಬೇರೆ ಪ್ರದೇಶಕ್ಕೆ ಬರ್ತಾ ಇದೆ. ಅದು ಸ್ವಲ್ಪ ದಿನಗಳಲ್ಲಿ ಚೇಂಜ್ ಆಗುತ್ತೆ, ಸಾಧ್ಯತೆ ಇದೆ. ಅಂದ್ರೆ ನೀವು ಇರೋ ತಳಿಗಳಿಂದಾನೇ ನೆರಳನ್ನ ತೆಗೆದು ಮಾಡಬಹುದು, ಅದ್ರ ಜೊತೆಗೆ ಬೇರೆ ಬೇರೆ ತಳಿಗಳನ್ನ ನೆಡೋದು ಸೂಕ್ತ. ಅಪ್ಪಂಗಳದ ನಿಮ್ಮ ಸಂಸ್ಥೆಯ ಆವರಣದಲ್ಲಿರುವ ತಾಕಿನಲ್ಲಿ ನರ್ಸರಿಯಲ್ಲಿ ಈ ತಳಿಗಳ ಸಸಿಗಳು ಲಭ್ಯ ಇದಾವ? ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸಿಗ್ಬಹುದು ಅಂತ ಹೇಳ್ತೀರಿ? ನಮ್ಮಲ್ಲಿ ವರ್ಷ ಎಲ್ಲ ಕೊಡ್ತಾ ಇದಾವೆ. ಪ್ರತಿಯೊಬ್ಬರು 50-100 ಗಿಡವನ್ನ ಬಂದವರೆಲ್ಲ ತಗೊಂಡು ಹೋಗ್ತಾ ಇದಾರೆ. ಸೊ ಈ ಊರಿಗೆ ಕೊಡ್ತೀವಿ ಅಂತ ಹೇಳೋದು ಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವೇನು ಸ್ಟಾಪ್ ಮಾಡೋದಿಲ್ಲ. ವರ್ಷ ಕೆಲವರು ತಗೊಂಡೋಗಿ ಬೆಳೆಸ್ಕೊಳ್ತಾರೆ, ಕೆಲವರು ತಗೊಂಡೋಗಿ ಇಟ್ಕೊಂಡು ಅನಂತರ ನೆಡ್ತಾರೆ. ನಮಗೆ ಏಪ್ರಿಲ್ ಒಳಗೆ ಸುಮಾರು ಗಿಡಗಳೇ ಖಾಲಿ ಆಗಿರುತ್ತೆ. ಬಟ್ ಪ್ರತಿಯೊಬ್ಬ ರೈತರು ಯಾರು ನಮ್ಮ ಸಂಸ್ಥೆಗೆ ಬರ್ತಾರೆ ಅವತ್ತು ಯಾವ್ದು ಗಿಡ ರೆಡಿ ಇದೆ ಆ ತಳಿಗಳನ್ನ ನಾವು ಕೊಡ್ತಾ ಇದ್ದೇವೆ. ನಾವು ತೇವಮಂದ ಮಾಡ್ತಾ ಇದ್ದೇವೆ, ಗಿರಿಮುಂಡ ಮಾಡ್ತಾ ಇದ್ದೇವೆ, ಮಲಬಾರ್ ಎಕ್ಸೆಲ್ ಅನ್ನ ಮಾಡ್ತಾ ಇದ್ದೇವೆ, ಅರ್ಕಾಕೂರ್ ಎಕ್ಸೆಲ್ ಅನ್ನ ಮಾಡ್ತಿದ್ದೇವೆ, ಪಂಚಮಿ, ಪೌರ್ಣಮಿ, ಶ್ರೀಕರ, ಶುಭಕರ, ಸುಮಾರು ನಮ್ಮ ಸಂಸ್ಥೆಯಿಂದಾನೇ 10 ತಳಿಗಳು ಬಿಡುಗಡೆ ಆಗಿದೆ. ಆ ತಳಿಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೇವೆ, ಅಂದ್ರೆ ಈಗ 50-100 ಅಂದ್ರೆ 2-3 ತಳಿಗಳನ್ನು ಸೇರಿಸಿ ಆ ರೀತಿ, ಅಥವಾ ಎತ್ತರ ಪ್ರದೇಶದರೆ ಬೇಕು ಅಂದ್ರೆ ಒಂದು ತೇವಮ್ ಒಂದು 100-100 ಗಿಡ 200 ಗಿಡ ಎಲ್ಲ ಕೊಡ್ತಾ ಇದಾವೆ, ಇಲ್ಲ ಅಂತಿಲ್ಲ. ಬಟ್ ಅವತ್ತು ಲಭ್ಯತೆ ಇರಬೇಕು. ಬಟ್ ತಗೊಂಡೋಗಿ ಇಟ್ಕೊಂಡು ಬೆಳೆಸ್ಕೊಳಂಗಿದ್ರೆ ಆಗುತ್ತೆ. ಯಾಕೆಂದ್ರೆ ಬೆಳೆದಿದ್ದ ಗಿಡ ಬೇಕಂದ್ರೆ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಬೆಳೆದಿದ್ದ ಗಿಡ ರೈತರು ದಿನ ಬಂದು ನರ್ಸರಿ ನೋಡ್ತಾರೆ, ಅವತ್ತು ಬೆಳೆದಿರೋ ಗಿಡವನ್ನ ಕೇಳ್ತಾರೆ, ಅದನ್ನ ನಾವು ಕೊಟ್ಟು ಕಳಿಸ್ಬಿಡ್ತೇವೆ. ಸೊ ಅದರಿಂದ ತಗೊಂಡೋಗಿ ಇಟ್ಕೊಂಡು ಬೆಳೆಸ್ಕೊಳಕಿದ್ರೆ ನರ್ಸರಿಯಲ್ಲಿ ಗಿಡ ಇದೆ, ತೆಗೆದುಕೊಂಡು ಹೋಗಿ ಮತ್ತೆ ಹೆಚ್ಚಿಗೆ ಮಾಡ್ಕೊಳ್ಬಹುದು ಈ ಒಂದು ತಳಿಯ ಸಸಿಗಳನ್ನ ಅಲ್ವಾ? ಹೌದು, ಈಗ ನಮ್ಮಲ್ಲಿ ಸರ್ಪೆಂಟೈನ್ ಮೆಥಡ್ ಅಂತ ಇದೆ. ಮಳೆ ನೀರು ಬೀಳದಂಗೆ ಒಂದು ಶೆಡ್ ಅನ್ನ ಹಾಕೊಬೇಕು, ಅದ್ರ ಕೆಳಗೆ ಬ್ಯಾಗ್ ಇಟ್ಟುಕೊಂಡು ಹೋದ್ರೆ ಅದಕ್ಕೆ ಬೇರ್ ಬರ್ತಾ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಅದನ್ನ ಸರ್ಪೆಂಟೈನ್ ಮೆಥಡ್ ಅಲ್ಲಿ ಮಾಡಿದ್ರೆ ಒಂದು 100 ಗಿಡದಿಂದ ನೀವು ಒಂದು ವರ್ಷದಲ್ಲಿ 1000 ಗಿಡ ಮಾಡಿಕೊಂಡು ತಮ್ಮ ತೋಟದಲ್ಲಿ ಒಂದು 5 ಎಕರೆಗೆ ಹಾಕೊಬಹುದು. ಕೆಲವು ಟೈಮಲ್ಲಿ ನಾವೇ ಹೋಗಿ ಮಾಡಿಸಿದ್ದೇವೆ, ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಬಟ್ ಶಿರ್ಸಿ ಕಡೆ ಬಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ನೋಡಿದಂಗೆ. ಬಟ್ ಇಲ್ಲಿ ಆ ಲೆವೆಲ್ ಅವರು ಕಡಿಮೆ ಇದ್ದಾರೆ. ಬಟ್ ಯಾಕೆಂದ್ರೆ ನಮ್ದು ಕಾಫಿ ಇದೆ, ಬೇರೆ ಬೆಳೆಗಳಿರೋದ್ರಿಂದ ಇದೊಂದೇ ಮೇಕ್ ಮುಖ್ಯ ಬೆಳೆ ಅಲ್ಲ. ಆದ್ರಿಂದ ಏನೋ ನರ್ಸರಿ ಮೇಲೆ ಅಷ್ಟು ಒತ್ತು ಕೊಡ್ತಾ ಇಲ್ಲ. ಅದು ಇಲ್ಲ ಅಂತ ಹೇಳಿದ್ರೆ ಕೆಲವರು ತಗೊಂಡೋಗಿ ಮಾಡ್ತಾ ಇದ್ದಾರೆ. ನೀರಾವರಿ ಸೌಲಭ್ಯ ಇಲ್ಲದವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀರು ಕೊಡೋ ಒಂದು ಸಂಗತಿಯನ್ನ ಹೇಳ್ತಾ ಇದ್ರಿ. ಕೆಲವೊಂದ್ ಕಡೆಗೆ ಅರಬಿಕವನ್ನ ಮಳೆ ಆಶ್ರಯದಲ್ಲೇ ಬೆಳ್ಕೊಂತಾರೆ, ನೀರಿನ ಸೌಕರ್ಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅವರಿಗೆ ನಿಮ್ಮ ಸಲಹೆಗಳೇನು? ನೀರಾವರಿ ಪ್ರದೇಶ ಇಲ್ಲ ಅಂತ ಹೇಳಿದಾಗ ನಿಮ್ಮ ತೋಟದಲ್ಲಿ ಮೆಣಸಿನ ಗಿಡಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಬೇಕು. ಅನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏಪ್ರಿಲ್ ನಲ್ಲೇ ನೆರಳನ್ನ ತೆಗೆಯುವಷ್ಟು ಧೈರ್ಯ ಬರಬೇಕು ನಿಮಗೆ. ಯಾಕೆಂದ್ರೆ ನೀರಿಲ್ಲ ಅರಬಿಕನ್ನೇ ಹೋಗ್ಬಿಡುತ್ತೆ ಅಂತ ಮನ್ಸಿನಲ್ಲಿದ್ರೆ ಅದು ಯಾರು ಬಂದು ನೀವು ತೆಗೀರಿ ಅಂತ ಯಾರು ಹೇಳಕ್ ಆಗಲ್ಲ. ನಿಮ್ಗೆ ಬರ್ಬೇಕು ಆ ಧೈರ್ಯ, ನೆರಳು ತೆಗೆದ್ಬಿಟ್ಟು ನಾನು ತೋಟ ಉಳಿಸ್ಕೊಳ್ತೇನೆ ಅಂದ್ರೆ ಮೆಣಸಿದ ನೆರಳೆ ಸಾಕಾಗ್ಬೇಕು ಏನು ಅರಬಿಕಾಕೆ. ಆ ಧೈರ್ಯ ಬಂದ್ರೆ ನೆರಳನ್ನ ತೆಗೆದ್ರೆ ಒಂದು ಚಾನ್ಸ್ ಫ್ಯಾಕ್ಟರ್ ಅಲ್ಲಿ ಒಂದು 3-4 ವರ್ಷಕ್ಕೆ ಒಂದ್ಸರಿ ಮಾರ್ಚ್ ಅಂದ್ರೆ ಮೇ ಒಳಗೆ 12-15 ಇಂಚ್ ಮಳೆ ಬರುತ್ತೆ. ಆ ವರ್ಷ ನೀವು ಟನ್ ಗಟ್ಟಲೆ ಮೆಣಸು ಕುಯ್ಕೊಂಡ್ಬಿಡ್ಬಹುದು. ನೆರಳು ಇಟ್ಕೊಂಡು ಮಳೆ ಬಂದ್ರೂ ಪ್ರಯೋಜನ ಆಗಲ್ಲ, ಅವಾಗ ಕತ್ಲೆ ಆಗ್ಬಿಡುತ್ತೆ ತೋಟ. ತುಂಬಾ ನೆರಳಲ್ಲಿ ಮೆಣಸು ಬರಲ್ಲ, ಪನ್ನೂರು ಒಂದಂತೂ ಬರೋದು ಕಡಿಮೆ. ಸೊ ಯಾವಾಗ 3-4 ವರ್ಷ 5 ವರ್ಷಕ್ಕೆ ಒಂದೊಂದ್ಸರಿ ಕೊಡುತ್ತೆ, ಇಲ್ಲ ಅಂತ ಇಲ್ಲ. ಆದ್ರೆ ನೆರಳು ಜಾಸ್ತಿ ಇದ್ದ ಕಡೆ ಬರ್ತಾ ಇಲ್ಲ. ಸೊ ನಾನು ಸುಮಾರು ಈಗ ಕಾಫಿ ಟಾಟಾ ಕಾಫಿ ತೋಟಗಳಿಗೆ ನಾನು ವಿಸಿಟ್ ಎಲ್ಲ ಹೋದಾಗ ಅವರನ್ನು ಸುದಾ ತುಂಬಾ ನೆರಳನ್ನ ಇಟ್ಕೊಂಡು ಮೆಣಸನ್ನ ಜಾಸ್ತಿ ಮಾಡಕ್ ಆಗಲ್ಲ ಅಂದಾಗ ನಾವು ನೆರಳು ತೆಗಿಬೇಕು. ನೆರಳು ತೆಗೆದ್ರೆ ಕಾಫಿ ಗಿಡ ಹೋಗ್ಬಿಡುತ್ತೆ, ನಾವು ತೆಗಿಯಲ್ಲ ಅಂದಾಗ ಎಷ್ಟು ಸಾಧ್ಯತೆ ಆಗುತ್ತೆ ಅಷ್ಟನ್ನ ತೆಗೀರಿ ಅಂತ ಹೇಳಿದಾಗ ಕಾಫಿಗಿಂತ ಜಾಸ್ತಿ ನೆರಳು ಅವ್ರ ತೋಟದಲ್ಲಿದೆ, ಅವರಿಗೆ ಕಾಫಿನೂ ಈಳ್ಳುನೂ ಬರ್ತಿಲ್ಲ ಅಂತ ನಾನು ಪ್ರೂವ್ ಮಾಡಿ ತೋರಿಸಿದೆ. ಯಾವಾಗ ನೆರಳು ತೆಗೆದ್ವಿ ಕಾಫಿ ಈಳ್ಳು ಜಾಸ್ತಿ ಆಯ್ತು, ಮೆಣಸು ಈಳ್ಳು ಜಾಸ್ತಿ ಆಯ್ತು. ಒಂದು ಮುಖ್ಯ ಆಯ್ತು, ಯಾಕೆ ದೊಡ್ಡ ತೋಟಗಳು ಅಲ್ಲೆಲ್ಲ ನೀರೆಲ್ಲ ಕೊಡೋದು ಕಷ್ಟ. ಸೊ ಅದರಿಂದ ಏನ್ ಮಾಡಿದ್ವಿ, ನೆರಳು ತೆಗೆದು ಕಾಯ್ತಾ ಇರಿ, ಒಳ್ಳೆ ಮಳೆ ಬಂದ ವರ್ಷ ಒಳ್ಳೆ ಇಳುವರಿ ಆಗುತ್ತೆ ಅಂತ ಹೇಳಿ ನಿಮ್ಮ ತೋಟವನ್ನ ಇಳುವರಿಗೆ ರೆಡಿ ಮಾಡ್ಕೊಬೇಕು. ಅಂದ್ರೆ ಅಟ್ಲೀಸ್ಟ್ ಮೇನ್ ಅಲ್ಲಿ ಬೆಳಕು ಬಿಡುವಷ್ಟು ವ್ಯವಸ್ಥೆ ಮಾಡಿರ್ಬೇಕು. ಯಾಕೆಂದ್ರೆ ನಮ್ಮ ಕೊಡಗಿನಲ್ಲಿ ಏನಾಗುತ್ತೆ ಅಂದ್ರೆ ಮೋಡ ಬಂದ್ಬಿಟ್ರೆ ಮತ್ತೆ ಹಿಂದೆ ಒಂದು ವರ್ಷ 250 ದಿನ ಮೋಡ ಇತ್ತು, ಮೆಣಸು ಎಲ್ಲ ಹಳದಿ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಇಯರ್ ಬಂಪರ್ ಕ್ರಾಪ್ ಬಂತು. ಇದೆಲ್ಲ ಆಗುತ್ತೆ, ಯಾಕೆಂತ ಹೇಳಿದ್ರೆ ಆತರ ಮೋಡ ಬಂದ್ಬಿಟ್ರೆ ಇಳುವರಿನೇ ಒತ್ತಡ ಬಿದ್ದ್ಬಿಡುತ್ತೆ. ಸೊ ಮೇ ನಲ್ಲಿ ಬೆಳಕು ಬರುತ್ತೆ ಅನ್ಕೊಂಡಿರ್ತೀವಿ, ಯಾವ್ದು ಸೈಕ್ಲೋನ್ ಬಂತು ಏನೋ ಆಯ್ತು ಬೆಳಕೆ ಬರಲಿಲ್ಲ ಅಂದ್ರೆ ಕಷ್ಟ. ಅದರಿಂದ ಏಪ್ರಿಲ್ನಲ್ಲೇ ಬೆಳಕು ಬೀಳ್ಸೋಂಗ್ ಮಾಡಿಕೊಂಡು ಅಲ್ಲಿ ಒಂದು ಚಿಗುರು ಬರುತ್ತೆ ತುದಿಯಲ್ಲಿ ಸಣ್ಣ ಎಲ್ಲೆತ್ತ ಟೈಪ್, ಅದು ಏಪ್ರಿಲಲ್ಲಿ ಬಂದ್ಬಿಡ್ಬೇಕು. ಮೇನಲ್ಲಿ ಫುಲ್ ಓಪನ್ ಆಗುತ್ತೆ, ಕೊತ್ತು ಬರುತ್ತೆ. ಅದು ಜೂನಲ್ಲಿ ಹೂವು ಆಗ್ಬಿಟ್ಟು 100% ಸೆಟ್ ಆಗುತ್ತೆ. ಅದರಲ್ಲಿ ಹೆಣ್ಣು ಮತ್ತು ಗಂಡು ಹೂಗಳು ಜಾಸ್ತಿ ಇರ್ತವೆ. ಸೊ ಅದು ಸೆಟ್ ಆಗ್ಬಿಟ್ರೆ ಆಯ್ತು. ಸೊ ಇಲ್ಲಿ ನೀರು ಇಲ್ಲದೆ ಇರೋರು ಏನ್ ಮಾಡ್ಬೇಕು ಅಂದ್ರೆ ಮಳೆ ಆಶ್ರಿತವಾಗಿ ಇಟ್ಕೊಬೇಕು. ಬಿಸಿಲನ್ನು ತೆಗೀದೇನೆ ಇಳುವರಿ ಬರೋದು ಕಡಿಮೆ ಬರುತ್ತೆ. 4 ವರ್ಷ 5 ವರ್ಷಕ್ಕೆ ಒಂದೊಂದ್ಸರಿ ನೋಡಿದ್ದೇವೆ. ಒಳ್ಳೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ ತಾವು. ವಿಚಾರಗಳನ್ನ ನಮ್ಮ ರೈತರಿಗೆ ತಿಳಿಸಲಿಕ್ಕೆ ಒಂದು ಸಂದರ್ಭ ಒದಗಿ ಬಂತು. ಬೆಟ್ಟ ಪ್ರದೇಶಗಳಲ್ಲಿ ಎತ್ತರದ ಜಾಗಗಳಲ್ಲಿರುವ ಕಾಳುಮೆಣಸು ಬೆಳೆಗಾರರು ಪ್ರಮುಖವಾಗಿ ಏನು ಕೆಲಸಗಳನ್ನ ಮಾಡಿದ್ರೆ ಇಳುವರಿಯನ್ನ ಪಡ್ಕೊಳ್ಬಹುದು ಅನ್ನೋ ಒಂದು ವಿಷಯದ ಬಗ್ಗೆ ತಾವು ಸಲಹೆ ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಅಂಕೇಗೌಡ್ರೆ. ತಮಗೆ ನಮಸ್ಕಾರಗಳು. ನಮಸ್ಕಾರ. ಕೇಳಿದ್ರೆ ಬೆಟ್ಟ ಪ್ರದೇಶಗಳ ಎತ್ತರದ ಜಾಗಗಳಲ್ಲಿ ಕಾಳುಮೆಣಸನ್ನ ಹೇಗೆ ಚೆನ್ನಾಗಿ ಪೋಷಣೆ ಮಾಡಿಕೊಂಡು ಉತ್ತಮವಾದ ಇಳುವರಿಯನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇದುವರೆಗೂ ಮಾತನಾಡಿದವರು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನ ಸಂಪರ್ಕ ಮಾಡಿ ಮಾತನಾಡಲಿಕ್ಕೆ ಸಂಖ್ಯೆ ಹೀಗಿದೆ ಶ್ರೋತೃಗಳೇ: 9663069241, 9663069241. ಸಾಯಂಕಾಲದ ಸಮಯದಲ್ಲಿ ಈ ಸಂಖ್ಯೆಗೆ ಸಂಪರ್ಕ ಮಾಡಿದ್ರೆ ಅವರು ಲಭ್ಯ ಇರ್ತಾರೆ. ಕೇಳುಗರೆ, ಇದುವರೆಗೆ ಬೆಟ್ಟದಂತಹ ಎತ್ತರದ ಪ್ರದೇಶಗಳಲ್ಲಿ ಕಾಳುಮೆಣಸು ಬೆಳೆಯುವಾಗ ಗಮನಿಸಬೇಕಾದ ಅಂಶಗಳ ಬಗ್ಗೆ ಸಲಹೆ ನೀಡಿದವರು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಶ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ವಿಜಯ್ ಅಂಗಡಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ರಾಜ್ಯದಲ್ಲಿ ನಡೆದ 10ನೇ ತರಗತಿನ ಪರೀಕ್ಷಾ ಫಲಿತಾಂಶ ಮೇ 19ರಂದು ಪ್ರಕಟ ಆದೇತ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಅವು ತಿಳಿಸಿಯಳು. ಕೊಡಗು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಇಂದು ಮಡಿಕೇರಿನ ಸುದ್ದಿಗಾರರೊಟ್ಟಿಗೆ ಮಾತಾಡಿದ ಮೇ 19ರಂದು ಆನ್ಲೈನ್ ಮೂಲಕ ಫಲಿತಾಂಶ ಅಪ್ಲೋಡ್ ಆದೆ ಮಧ್ಯಾಹ್ನದ ಮೇಲೆ ಶಾಲೆಯಲ್ಲಿ ಫಲಿತಾಂಶ ಗೊತ್ತಾದೇತ ಅವು ಹೇಳಿದ. ಮೇ 16ರಂದು ಕಲಿಕಾ ಚೇತರಿಕೆ ಕಾರ್ಯಕ್ರಮದೊಟ್ಟಿಗೆ ಮುಂದೆ ಬಾವ ಶೈಕ್ಷಣಿಕ ಚಟುವಟಿಕೆ ಶುರು ಆದೇತ ಹೇಳಿದು. ಈ ಕಾರ್ಬರಲ್ಲಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಸೇರಿದಂಗೆ ವಿಧಾನ ಪರಿಷತ್ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪನವು ಹಾಜರಿದ್ದು. ಕೊಡಗು ಜಿಲ್ಲೆಯಲ್ಲಿ ಕಳೆದ 4 ವರ್ಷದಿಂದ ಆಹಾರ ಮತ್ತು ನಾಗರಿಕ ಸೇವಾ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಚಾಕರಿ ಮಾಡುತ್ತಿದ್ದ ಗೌರವ್ ಕುಮಾರ್ ಶೆಟ್ಟಿ ಅವರು 2011 ಬ್ಯಾಚಿನ ಉಪವಿಭಾಗಾಧಿಕಾರಿ ಹುದ್ದೆಗೆ ಆಯ್ಕೆಯಾಗಿದ್ದು ಆಹಾರ ಇಲಾಖೆಯಿಂದ ಬಿಡುಗಡೆ ಆಗಳು. ಇವು 2011 ಬ್ಯಾಚಿನ ಆಯ್ಕೆಯಾದ 362 ಮಂದಿಲಿ ಇವೆ ಶುರಿನವ್ ಎಂಬ ಸುದ್ದಿ ಗೊತ್ತಾಗುತ್ತು. ಕಿರಿಯರ ಕ್ರೀಡಾ ವಸತಿ ನಿಲಯ ಹೊಸದಾಗಿ ಕಟ್ಟಡ ನಿರ್ಮಾಣಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಹತ್ತಿರ ಭೂಮಿಪೂಜೆ ನೆರವೇರಿಸಿದರು. ಇದೇ ಹೊತ್ತಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಸುಜಾ ಕುಶಲಪ್ಪನವರು ಜಿಲ್ಲಾಧಿಕಾರಿಗ ಹಾಜರಿದ್ದರು. ಕೊಡಗು ಜಿಲ್ಲೆನ 4 ಕ್ರೈಸ್ಟ್ ವಸತಿ ಕಾಲೇಜುಗಳ 2022-23 ಸಾಲಿನ ಪ್ರಾಥಮ ಪಿಯುಸಿ ದಾಖಲಾತಿಗೆ ಈಗಾಗಲೇ ಅರ್ಜಿ ಕರೆದೊಳು. ಕ್ರೈಸ್ಟ್ ವಸತಿ ಶಾಲೆಯೇತರ ವಿದ್ಯಾರ್ಥಿಗಳಿಗೆ ಅವಕಾಶ ಇರದರಿಂದ ಅಂತಹ ಅರ್ಜಿಗಳ ತಮ್ಮ ಹತ್ತಿರದ ವಸತಿ ಶಾಲೆಗಳ ಮೂಲಕ ಅರ್ಜಿ ಸಲ್ಲಿಸಕೃತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿಗ ತಿಳಿಸಿಯೋಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 9611307646 ಅಲ್ಲರೆ 6361958742 ಸಂಪರ್ಕಿಸಕ. ಕುಶಾಲನಗರ 220/11 ಕೆವಿ ವಿದ್ಯುತ್ ಉಪಕೇಂದ್ರದ ಹೊರಭಾವ FR ಇಂಡಸ್ಟ್ರಿಯಲ್ ಮತ್ತು F2 ಕಾವೇರಿ ಫೀಡರ್ಗಳಲ್ಲಿ ರಿಪೇರಿ ಕೆಲಸ ಇರದರಿಂದ ಮೇ 14 ಹೊತ್ತಾರೆ 10 ಗಂಟೆಯಿಂದ 5 ಗಂಟೆಯ ಮುಟ್ಟ ಕೂಡ್ಲೂರು, ಕೂಡುಮಂಗಳೂರು, ಸುಂದರನಗರ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕತ್ತೂರು, ದೊಡ್ಡತ್ತೂರು, ಬಸವನತ್ತೂರು ಮತ್ತು ಕೂಡಿಗೆ ಸುತ್ತಮುತ್ತ ವಿದ್ಯುತ್ ಸರಬರಾಜು ಇರ್ದುಳೆತ. ಸಾರ್ವಜನಿಕರು ಸಹಕರಿಸುವಂಗೆ ಮಡಿಕೇರಿ ವಿಭಾಗದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಶೋಕ್ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೊಡಗಿನ ಗೌರಮ್ಮ ದತ್ತಿ ಇನಾಮಿಗೆ ಜಿಲ್ಲೆನ ಮಹಿಳಾ ಲೇಖಕಿಯರು ಬರೆದ ಪ್ರಕಟಿಸಿದ ಕನ್ನಡ ಭಾಷೆನ ಕೃತಿಗಳ ಆಹ್ವಾನಿಸಿಳು. ಪುಸ್ತಕದ 3 ಪ್ರತಿಗಳ ಅರ್ಜಿಯೊಟ್ಟಿಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಂಬೇಡ್ಕರ್ ಭವನದ ಹತ್ತಿರ ಸುದರ್ಶನ ವೃತ್ತ ಮಡಿಕೇರಿ ಇಲ್ಲಿಗೆ ಇದೇ ತಿಂಗಳ ತಾರೀಕು 25ಕ್ಕೆ ತಲುಪಿಸುವ ಹಂಗೆ ಪ್ರಕಟಣೆಗೆ ತಿಳಿಸಿಯಳು. ಪೇಟೆನ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹಳದಿ ಬೋರ್ಡ್, ಕಾರ್, ಲಾರಿ, ಜೀಪ್ ಹಂಗೆ ಆಟೋ ರಿಕ್ಷಾ ಮಾಲೀಕರ ಮತ್ತೆ ಚಾಲಕರ ಸಂಘದ ಪದಾಧಿಕಾರಿಗಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ತೊಂದರೆ ಹಂಗೆ ತಿಳುವಳಿಕೆ ಮೂಡಿಸಲಾತು. ತೇಂಬಾಡು ಕೊಡವ ಚಲನಚಿತ್ರ ಇದೇ ತಿಂಗಳ ಮೇ 19ಕ್ಕೆ ಗೋಣಿಕೊಪ್ಪಲ್ಲಿ ಬಿಡುಗಡೆ ಆದೇತ ಗೊತ್ತಾಗುತ್ತು. ಮುಂಗಾರು ಮಳೆ ಶುರುವಾಗಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕಡೆಯಿಂದ ಪೂರ್ವ ತಯಾರಿ ಕುರಿತು ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ಸಭೆ ನಡೆಸಿದ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಮಕ್ಕಂದೂರು ಪ್ರದೇಶಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಇಂದು 8.5 ಗಂಟೆಗೆ ಆಕೇರಿ ಹಾದಂಗೆ ಕಳೆದ 24 ಗಂಟೆಗಳ ಹೊತ್ತುಳಿ ಕೊಡಗು ಜಿಲ್ಲೆನ ಸರಾಸರಿ ಮಳೆ 12.64 ಮಿಲಿಮೀಟರ್ ಮಳೆ ಆಗುಟು. ಮಡಿಕೇರಿ ತಾಲೂಕುಲಿ ಇಂದಿನ ಸರಾಸರಿ ಮಳೆ 25.67 ಮಿಲಿಮೀಟರ್, ವಿರಾಜಪೇಟೆ ತಾಲೂಕುಲಿ 9.73 ಮಿಲಿಮೀಟರ್, ಸೋಮರಪೇಟೆ ತಾಲೂಕುಲಿ 2.53 ಮಿಲಿಮೀಟರ್ ಮಳೆ ಸುರಿದುಟು. ರಾಷ್ಟೀಯ ಡೆಂಗಿ ದಿನಾಚರಣೆ ಡೆಂಗಿ ಜ್ವರದ ಮುಂಜಾಗ್ರತಾ ಕ್ರಮದ ಬಗ್ಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಂದ ಮೇ 16ಕ್ಕೆ ಹೊತ್ತಾರೆ 10.5 ಗಂಟೆಗೆ ಜಾಥಾ ಕಾರ್ಬಾರ್ ನಡೆದಿದೆ. ಜಾಥಾ ಪೇಟೆನ ಬಾಲಭವನದಿಂದ ಶುರು ಮಾಡಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತದ ಮೂಲಕ ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಮುಟ್ಟ ನಡೆದದೇತ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಗೋಪಿನಾಥ್ ಅವು ತಿಳಿಸಿಯೋಳು. ಮಡಿಕೇರಿ ತಾಲೂಕಿನ ಭಾಗಮಂಡಲ ಶ್ರೀ ಬಗಂಡೇಶ್ವರ ದೇವಾಲಯದಲ್ಲಿ ಮೇ 16ರಂದು ಹಿಂಬೊತ್ತು 6 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿದೆ. ಭಕ್ತಾದಿಗ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಪೂಜೆನ ಯಶಸ್ವಿಗೊಳಿಸುವಂಗೆ ದೇವಾಲಯದ ಅಧಿಕಾರಿಗ ಕೇಳಿಕೊಂಡಳು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿದ್ದ ಕೊಡಗು ಜಿಲ್ಲೆನ ಕುಶಾಲನಗರದಲ್ಲಿದ್ದ ಮೌಲಾನಾ ಆಜಾದ್ ಮಾದರಿ ಶಾಲೆಗೆ 6ನೇ ತರಗತಿನ ದಾಖಲಾತಿಗೆ ಅರ್ಜಿನ ಕರೆದಳು. ಅರ್ಜಿ ಸಲ್ಲಿಸಿಕೆ ಮೇ 25 ಆಖೇರಿ ದಿನ ಆಗುಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಮುಖ್ಯ ಶಿಕ್ಷಕರ ಸಂಖ್ಯೆ 6361802037 ಸಂಪರ್ಕಿಸಕೃತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾಧಿಕಾರಿ ಮಮತಾ ಅವು ತಿಳಿಸಿಯಳು. ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ ಅಡಿಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಡೆಯಿಂದ ಮಕ್ಕಳ ಸಹಾಯವಾಣಿ 1098 ದಿನಾಚರಣೆ ಹಂಗೆ ಮೇ ತಿಂಗಳನ ಮಕ್ಕಳ ಸಹಾಯವಾಣಿ ಮಾಸಾಚರಣೆ ಆಚರಿಸುವ ಹಂಗೆ ಜಿಲ್ಲಾಧಿಕಾರಿಗ ಡಾ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆದು ಮಕ್ಕಳ ಸಹಾಯವಾಣಿ ಸಂಬಂಧಪಟ್ಟಂಗೆ ಜಾಸ್ತಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವ ಹಂಗೆ ಜಿಲ್ಲಾಧಿಕಾರಿಗ ಸೂಚನೆ ಕೊಟ್ಟಳು. ನಗರಸಭೆ ಕಡೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 2021-22 ಸಾಲಿನ ಶೇಕಡ 24.10 ಎಸ್ಎಫ್ಸಿ ಯೋಜನೆಯಡಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಅಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿಚಾರಿಸಲಾಯಿತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಚೆನ್ನಬೆಳ್ಳೂರು ಕೋಟೆ ಕೊಪ್ಪಲು ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಚೆಂಬೆಬೆಳ್ಳೂರು ಕೋಟೆಕೊಪ್ಪಲು ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ಕನ್ನಂಬಾಡಮ್ಮ ದೇವರ ವಾರ್ಷಿಕೋತ್ಸವ ಪ್ರಯುಕ್ತ 14ರಂದು ಶನಿವಾರ ರಾತ್ರಿ ಹರಿಸೇವೆ, 15ರಂದು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು ಇಸಿಜಿ ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ರಿಸಲ್ಟ್ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಪೊನ್ನಂಪೇಟೆ ಶ್ರೀ ಮಹಾದೇವ ಟ್ರೇಡರ್ಸ್ ನಲ್ಲಿ ಕಳೆ ಕೊಚ್ಚುವ ಯಂತ್ರ, ಮರ ಕೊಯ್ಯುವ ಯಂತ್ರ, ಪವರ್ ಸ್ಪ್ರೇಯರ್, ಕೀಟನಾಶಕ, ವಿಎಸ್ಟಿ ಟ್ರಿಲ್ಲರ್ ನ ಸ್ಪೇರ್ ಪಾರ್ಟ್ಸ್, ಜನರೇಟರ್ ನ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಶ್ರೀ ಮಹಾದೇವ ಟ್ರೇಡರ್ಸ್, ತಾಲೂಕು ಆಫೀಸ್ ಹತ್ತಿರ, ಪೊನ್ನಂಪೇಟೆ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ನಾಪೋಕ್ಲುವಿನಿಂದ ವಿರಾಜಪೇಟೆಗೆ ಅಪರಾಹ್ನ 2 ಗಂಟೆಗೆ ತೆರಳುವ ರೋಹಿಣಿ ಖಾಸಗಿ ಬಸ್ ನಲ್ಲಿ ಕಳೆದ ಮೇ 7ರಂದು ಶನಿವಾರ ಕುಪ್ಪೆಚಾಲೆ, ಮಂಡೆತುಣಿ ಸೇರಿದಂತೆ ಬಟ್ಟೆಗಳು ಇದ್ದ ಬ್ಯಾಗ್ ಒಂದು ಕಳೆದು ಹೋಗಿದ್ದು, ಸಿಕ್ಕಿದವರು ಸಂಪರ್ಕಿಸಿ ಮೊಬೈಲ್ 9480430395 ಅಥವಾ ನಾಪೋಕ್ಲು ಶಮಾ ಮೆಡಿಕಲ್ ನಲ್ಲಿ ನೀಡುವಂತೆ ಕೋರಲಾಗಿದೆ. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಕಿರುಂದಾಡ್ ಗ್ರಾಮತರ ಚರ್ಮನಂಡ ಒಕ್ಕಕಾರ ನಾಳೆ ಪಿಂಜ ಮತ್ತೆಂದು ಒಕ್ಕ ಬಲ್ಯ ಮನೆಯಲ್ಲಿ ನಡಪಕ ತೀರ್ಮಾನ ಮಾಡಿ ತಿಂಚ ತೆರೆ ನಮ್ಮಿನ ಒಕ್ಕತ್ತು ಚಾವು ಪೋಲೆ ಆನ ನಂಗುಂಡು ಮಿಂಜಕ್ಕೆ ತರಕಿತ್ತು. ಒಕ್ಕಕಾರ ತಾಮನೆ ಮೊಳಿಯ ಸಂಸಾರ ಊರ್ಕಾರ ಬೆಂದುವ ಇದನ್ನ ಅರಿಂಜಿತ್ತು ಸಾಕಾರ ತರುಂಡೊಂದು ಚರ್ಮನಂಡ ಒಕ್ಕ ಅಧ್ಯಕ್ಷ ಪಿಂಜ ಕಾರ್ಯಕಾರಿ ಮಂಡಳಿಕಾರ ಕಟ್ಟಂಡಿತ್ತು. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು ನಂಗಡ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಯ ಬೊಳ್ತ ಕುಪ್ಯ ಚಾಲೆ ಮಕ್ಕಳ ಕುಪ್ಯ ಚಾಲೆ ಮಂಡೆ ತುಣಿ ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ ಪೊಮ್ಮಕಡ ಕೋರಿ ಚೌಕ ಮುಸ್ಕೋಲಿ ಮಂಗಲಕರ್ಕ ಬೋಂಡಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹ್ಯಾಕ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700000012 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700000142 ಅಷ್ಟೇ ಸುಲಭ. ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನಳು ಉಚ್ಚಟ್ಟಂಗಡ ರವಿ ಸುಬ್ಬಯ್ಯ. ಮುಂಗಾರು ಮಳೆಯರ ಸಮಯತ್ತು ಆಪ ಪ್ರಕೃತಿ ವಿಕೋಪತನ ಎದ್ಬಿಟ್ಟು ಬೋಣಿ ಅನ್ನ ಕ್ರಮ ಹೊಡೆತಗೊಂಡು ಜನ ಪಿಂಜ ಎತ್ತ ಕಡ್ಸಕ್ಕೆ ರಕ್ಷಣೆಗೆ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಇಲಾಖೆ ಅಧಿಕಾರಿಯಕ್ಕ ಶಿಕ್ಷಣ ಮಂತ್ರಿಯು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾನ ಬಿಸಿ ನಾಗೇಶ್ ರಂಗ ಕಡಪತ್ರ ಸೂಚನೆ ಕೊಡ್ತಿದ್ದೆ. ಬೇರೆ ಬೇರೆ ಇಲಾಖೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಸಭಾಭಾಡಿಯಲ್ಲಿ ಇಂದು ನಡೆದ ಸಭೆಯ ಕೊರೋಕಾರಿಕೆ ವಹಿಸಿದ ತಕ್ಕಬರಂದ ಹಿಂಗ 2018-19 ಇರುವುದಂಗೆ ಕೊಡಗಲು ಆನ ಪ್ರಕೃತಿ ವಿಕೋಪದ ಎಂತೆಲ್ಲ ತೊಂದರೆ ತಾಪತ್ರ ಆಯ್ತು ಅರಿಂಜಂಡ್ ಅಂತಾನ ತಡಪಕ್ಕ ಮಿನ್ನೆಲೆ ಎಂತೆಲ್ಲ ಕ್ರಮ ಎಡ್ತೋಣಂದು ಗೊತ್ತು ಮಾಡಿಂಡು ಅದು ಗೊತ್ತನಕ್ಕೆ ಕ್ರಮ ಎಡ್ತೋಂಡು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಕೂಡಕ್ಕೆ ಎಲ್ಲಾ ವಿಭಾಗದ ಕಾರ್ಯಪಡೆ ತಯಾರು ಮಾಡಿತು ಒತ್ತೋರ್ ಮೇಲೆ ಕೆಲಸ ಮಾಡೋಂಡು ಎಲ್ಲ ಇಲಾಖೆಯ ಅಧಿಕಾರಿಯ ಸಿಬ್ಬಂದಿಯ